ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ JG ರಾಜಣ್ಣ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ಮೈಸೂರು ತಾಲೂಕು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರಾಗಿರುವಂತಹ ಡಾಕ್ಟರ್ JG ರಾಜಣ್ಣ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಬ್ಬಿನ ಬೆಳೆಯಲ್ಲಿ ವಿವಿಧ ಪೋಷಕಾಂಶಗಳ ನಿರ್ವಹಣೆ ಹೇಗಾಗಬೇಕು, ಯಾವ ಸಂದರ್ಭಗಳಲ್ಲಿ ಏನೆಲ್ಲ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯನ್ನು, ಜೊತೆಗೆ ಅದಕ್ಕೆ ಸಿಗುವಂತಹ ಬೆಲೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ಸರ್, ತಮಗೂ ನಮಸ್ಕಾರ. ಸರ್, ಕಬ್ಬಿನ ಬೆಳೆ ಆರ್ಥಿಕವಾಗಿ ಅನುಕೂಲ ಆಗುವಂತಹ ಬೆಳೆ, ಹಾಗಾಗಿ ಎಲ್ಲೆಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೆ, ಸೌಲಭ್ಯ ಇರುತ್ತೆ, ಅವರೆಲ್ಲ ಕಬ್ಬು ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ಸಕ್ಕರೆಗಾಗಿ ಇಲ್ಲ ಬೆಲ್ಲಕ್ಕಾಗಿ ಅದನ್ನು ಬಳಕೆ ಮಾಡುವಂತಹ ಅವಕಾಶಗಳಿರೋದ್ರಿಂದ ಮಾರುಕಟ್ಟೆಯು ಅಂಥದ್ದೇನು ಅವ್ರಿಗೆ ಸಮಸ್ಯೆ ಅಂತ ಅನಿಸಲ್ಲ. ಆದರೆ ಗುಣಮಟ್ಟ ಏಕರೀತಿಯಲ್ಲಿ ಇರೋದಿಲ್ಲ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸಾಕಷ್ಟು ತೊಡಕುಗಳು ಕಾಣುತ್ತೆ. ಹೇಳಿ, ಪೋಷಕಾಂಶಗಳ ನಿರ್ವಹಣೆ ಹೇಗಾಗಬೇಕು, ಯಾವ ಹಂತದಿಂದ ಶುರು ಆಗಬೇಕು? ಸರ್, ಈ ಮೈಸೂರು ಭಾಗದಲ್ಲಿ ಕಬ್ಬನ್ನು ಸಹ ಒಂದು ಮುಖ್ಯವಾದ ಆರ್ಥಿಕ ಬೆಳೆಯಾಗಿ ರೈತರು ಬೆಳೀತಾ ಇದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಫ್ಯಾಕ್ಟ್ರಿಗಳಾದಮೇಲೆ ಕಬ್ಬನ್ನು ಬೆಳೀಲಿಕ್ಕೆ ಏಕೈಕ ಆರ್ಥಿಕ ಬೆಳೆ ಅಂತ ರೈತರು ಇದನ್ನು ಅವಲಂಬಿಸಿದ್ದಾರೆ. ಸೊ ನೇರವಾಗಿ ನಾಟಿ ಮಾಡಿದ ನಂತರ ನಮಗೆ ದುಡ್ಡು ಸಿಗ್ತಕ್ಕಂಥದ್ದು ಗ್ಯಾರಂಟಿನ ಒಂದು ಇದು ಬಂದಿದೆ ರೈತ ಬಂದವರಲ್ಲಿ. ಸೊ ಫ್ಯಾಕ್ಟ್ರಿ ಪರ್ಚೇಸ್ ಮಾಡ್ಕೊಂತಾರೆ, ಏನೋ ಒಂದು ನಿರ್ದಿಷ್ಟವಾದ ಒಂದು ರೇಟನ್ನು ಕೊಡ್ತಾರೆ, ಅಷ್ಟು ದುಡ್ಡು ನಮ್ಗೆ ಕೈ ಸಿಗುತ್ತೆ. ಬೇರೆ ಬೆಳೆ ಆದರೆ ಮಾರ್ಕೆಟಿಂಗೆಲ್ಲ ನಮಗೆ ತೊಂದರೆ ಅನ್ನೋ ದೃಷ್ಟಿಯಿಂದ ಕಬ್ಬನ್ನು ಬೆಳೀತಾರೆ. ಸುಮಾರು 8-12,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮೈಸೂರು ಭಾಗದಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಸರ್, ಸುಮಾರು 3-4 ಫ್ಯಾಕ್ಟ್ರೀಸು ಈ ಒಂದು ಮೈಸೂರು ಭಾಗದ ಕಬ್ಬನ್ನು ಅರಿತ ಚುಂಚನಕಟ್ಟೆ ಆಗ್ಬೋದು, ಪಾಂಡುಪುರ ಆಗ್ಬೋದು, ಬನ್ನಾರಿಯಮ್ಮನ್ ಆಗ್ಬೋದು, 3-4 ಫ್ಯಾಕ್ಟ್ರಿಗಳು ಮಾದೇಶ್ವರ ಶುಗರ್ಸ್ ಅಥವಾ ಬನ್ನಾರಿಯಮ್ಮನ್ 2 ಅಂತ ಏನಿದೆ ಅದಾಗ್ಬೋದು ಉಪಯೋಗಿಸ್ತಾ ಇದ್ದಾರೆ. ಸರ್, ಇತ್ತೀಚೆಗೆ ವೆರೈಟಿಗಳು ಚೇಂಜ್ ಆಗ್ತಾಯಿದೆ ಸರ್, ಕಬ್ಬಿನ ತಳಿಗಳು. ಸೊ ಮೊದಲೆಲ್ಲ ಬೆಳೀತಕ್ಕಂಥ ವೆರೈಟಿ CO 86-032 ಅಂತ ಬೆಳೀತಿದ್ರು, ಅರ್ಲಿ ಹಾರ್ವೆಸ್ಟಿಗೆ ಬರ್ತಿತ್ತು, ಸುಮಾರು 10 ತಿಂಗಳೊಳಗೆ ಕಟಾವು ಬರ್ತಿತ್ತು, ಬೇಗ ಶುಗರು ಕನ್ವರ್ಟ್ ಆಗ್ತಾಯಿತ್ತು. ಅದು ಬಿಟ್ಟರೆ ಹಿಂದೆ ಬೆಳೀತಕ್ಕಂಥದ್ದು ಮಯೂರ ಅಂತ ಒಂಥೇಳಿ ಬೆಳೀತಾಯಿದ್ರು, ಅದು CO 62-175 ಅಂತೇಳಿ, ಅದು ಎಲ್ಲ ಮಣ್ಣಿಗೆ ಸೂಕ್ತವಾಗಿ ಬರ್ತಕ್ಕಂಥ ತಳಿ ಇತ್ತು. ನಮ್ಮಲ್ಲಿ ಹೆಚ್ಚಾಗಿ ನೋಡಿದಂಗೆ ಎಲ್ಲೆಲ್ಲಿ ಕರ್ಲು ಪ್ರದೇಶ ಇರುತ್ತೆ ಅಥವಾ ಆಲ್ಕಲೈನ್ ಸಾಯಿಲ್ಸ್ ಇರುತ್ತೆ, ನಮ್ಮ ಈ ಮೂಗೂರು, ಕುರ್ಬೂರು, ಕೌಲಂದೆ, ದೇವನೂರು, ಅಲಗಂಜಿ ಈ ಭಾಗದಲ್ಲಿ ಹೆಚ್ಚಾಗಿ ಸೂಕ್ತವಾಗಿರ್ತಕ್ಕಂಥ ತಳಿ ಅದು CO 62-175 ಅಂತ ಅದನ್ನು ಬೆಳೀತಾಯಿದ್ರು. ಇತ್ತೀಚೆಗೆ ಬರ್ತಾ ವೆರೈಟೀಸ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ, ಈಗ 517 ಅಂತ ಆಗ್ತಾಯಿದ್ದಾರೆ. ಯಾವುದೇ ಕಬ್ಬನ್ನು ನಾಟಿ ಮಾಡಿದ್ರು ಈ ಒಂದು ಪೋಷಕಾಂಶ ನಿರ್ವಹಣೆ ಮತ್ತು ಏನು ನಾವು ಆ ಗರಿಯನ್ನು ತೆಗೆದು ಅದನ್ನು ಸೋಗು ಡಿಟ್ಯಾಶಿಂಗ್ ಅಂತ ಹೇಳ್ತೀವಿ, ಅದರ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾದ ಒಂದು ಅಂಶ. ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಕಬ್ಬನ್ನು ನಾಟಿ ಮಾಡ್ತಕ್ಕಂಥ ರೈತರು ಮೊದಲು 3 ಅಡಿಗೆ ಮಾಡ್ತಾಯಿದ್ರು, ಸಾಲಿಂದ ಸಾಲಿ 3 ಅಡಿ ಮಾಡ್ತಾಯಿದ್ರು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 25 ಸೆಂಟಿಮೀಟ್ರಿಂದ 1 ಅಡಿ ತಕ್ಕ ನಾಟಿ ಮಾಡ್ತಾಯಿದ್ರು. ಅದರಲ್ಲೂ ಬೇರೆ ಬೇರೆ ಮೆಥಡ್ಗಳಿದ್ದು, ಸೊ 4-5 ಟನ್ ಬಿತ್ತನೆ ಕಬ್ಬನ್ನು ಯೂಸ್ ಮಾಡ್ತಾಯಿದ್ರು. 8-8 ಮೆಥಡ್ ಅಂತ, ಒಂದು ನಾಟಿ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ನಾಟಿ ಮಾಡ್ತಕ್ಕಂಥ ಪದ್ಧತಿ ಇತ್ತು, ಅಥವಾ ಜೋಡಿ ನಾಟಿ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಜೋಡಿ ನಾಟಿ ಮಾಡೋದ್ರಲ್ಲಿ 7 ಟನ್ ತಕ್ಕಲು ಅವರು ಬಿತ್ತನೆ ಕಬ್ಬನ್ನು ಉಪಯೋಗಿಸ್ತಾಯಿದ್ರು. ಸೊ ಇತ್ತೀಚೆಗೆ ಬರ್ತಾ ಬರ್ತಾ ಏನಾಗಿದೆ, ತಾಂತ್ರಿಕತೆಗಳು ಮುಂದುವರೆದಾಗೆ ಕಬ್ಬನ್ನು ಸಾಲಿನ ನಾಟಿ ಮಾಡ್ತಕ್ಕಂಥ ಸಾಲಿನ ಅಂತರ ಜಾಸ್ತಿ ಮಾಡ್ಕೊತಿದ್ದಾರೆ, 6-5 ಅಡಿಗೆ ನಾಟಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಸೊ ಆಮೇಲೆ ಇತ್ತೀಚೆಗೆ ಡ್ರಿಪ್ಪಲ್ಲಿ ಕಬ್ಬು ಬೆಳೀತಕ್ಕಂಥ ಬಂದಿತ್ತು. ಇವೆಲ್ಲ ಹೊಸ ಹೊಸ ತಾಂತ್ರಿಕತೆಗಳನ್ನು ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಈಗ 6-ಅಡಿ ಸಾಲಿಗೆ ಏನಕ್ಕೆ ರೈತರು ಇಷ್ಟಪಡ್ತಾ ಇದ್ದಾರೆ ಅಂದರೆ, ಆ ಕಬ್ಬಿನಲ್ಲಿ ಒಂದು ಬಿಳಿ ಉಣ್ಣೆ ಏನು ಅಂತ ಇತ್ತೀಚೆಗೆ ಕಾಣಿಸ್ಕೊಂಡಿತ್ತು, ಭಾಳ ಮಾರಕವಾಗಿ ಇಳುವರಿಯನ್ನು ಲಾಸ್ ಮಾಡ್ತಕ್ಕಂಥದ್ದು. ಸೊ ಅದರ ಅವಳಿ ಕಂಟ್ರೋಲ್ ಮಾಡಲಿಕ್ಕೆ ಈಸಿಯಾಗಿ ಒಳಗಡೆ ಹೋಗಿ ಸ್ಪ್ರೇ ಮಾಡಲಿಕ್ಕೆ ಅಥವಾ ಗರಿನ ಬಿಡಿಸ್ಲಿಕ್ಕೆ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ 6 ಅಡಿಗೆ ಅಂತರಕ್ಕೆ ಸಾಲ್ವ್ ಮಾಡಿದ್ರು. ಬಟ್ ರೈತರು 3 ಅಡಿಗೂ 6 ಅಡಿಗೂ ಡಿಫ್ರೆನ್ಸ್ ಆಗುತ್ತಲ್ಲ, ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಅಂತ ತುಂಬ ಜನ ರೈತರು ಅದರಲ್ಲಿ ಅನುಮಾನ ಪಡ್ತಾಯಿದ್ರು. ಆ ರೀತಿ ಇಳುವರಿ ಯಾವುದೇ ರೀತಿ ಕಡಿಮೆ ಆಗಲ್ಲ, ಏಕೆಂದರೆ 3 ಅಡಿ ಆಗ್ತಕ್ಕಂಥದ್ದನ್ನು ನಾವು 6 ಅಡಿ ಹಾಕೋದ್ರಿಂದ 6 ಅಡಿಗೆ 2 ಸಾಲ ಹಾಕ್ತೀವಿ, 6 ಅಡಿಗೆ ಡಬಲ್ ರೋ ಪೇರ್ಡ್ ರೋ ಅಂತ ನಾವು ಏನು ಹೇಳ್ತೀವಿ, 3 ಅಡಿಗೆ ಬರ್ತಕ್ಕಂಥ ಸಾಲ 6 ಅಡಿಗೆ ಬರುತ್ತೆ, 2 ಸಾಲ ಬರುತ್ತೆ, 2 ಸಾಲ ಮಧ್ಯೆ ಅಂತರ 1 ಅಡಿ ಇರುತ್ತೆ. ನೀವು ಅಲ್ಲಿ ಡ್ರಿಪ್ ಲೈನ್ ಬಿಟ್ಟುಬಿಟ್ಟು 2 ಸಾಲ ಮಾಡಿದ್ರೆ ಇಳುವರಿಲಿ ಯಾವುದೇ ರೀತಿಯ ಕಡಿಮೆ ಆಗಲ್ಲ. 75-80 ಟನ್ ಬೆಳೆದಿರ್ತಕ್ಕಂಥ ರೈತರು ಇದರಲ್ಲಿದ್ದಾರೆ. ಜೊತೆ ಮಧ್ಯದಲ್ಲಿ 6 ಅಡಿ ಇರತಕ್ಕಂಥ ಇದರಲ್ಲಿ ತುಂಬ ಜನ ಇಂಟರ್ ಕ್ರಾಪ್ ಅಂತಲೂ ಮಾಡಿದ್ದಾರೆ. ತುಂಬ ಜನ ಟೊಮೊಟೊ ಆಗ್ಬೋದು, ಬೀನ್ಸ್ ಆಗ್ಬೋದು, ಬೇರೆ ಬೇರೆ ತರಕಾರಿ ಬೆಳೆಗಳನ್ನೆಲ್ಲ ಇತ್ತೀಚೆಗೆ ಬೆಳೀತಾ ಇದ್ದಾರೆ. ಸೊ ತರಕಾರಿ ಬೆಳೆ ಬೆಳೆಯೋದ್ರಿಂದ ಕಬ್ಬು 3-4 ತಿಂಗಳಿಗೆ ಸ್ವಲ್ಪ ಬೆಳವಣಿಗೆ ಆಗೋದ್ರೊಳಗಡೆ ಈ ತರಕಾರಿ ಮುಗ್ದೋಗ್ಬಿಡುತ್ತೆ. ಸೊ ಆಮೇಲೆ ಕಬ್ಬಿಗೆ ವ್ಯವಸಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕಳೆ ನಿಯಂತ್ರಣ ಸಹ ಈಸಿ ಇರುತ್ತೆ ತರಕಾರಿ ಮಾಡ್ತಾ ಇರೋದ್ರಿಂದ, ಸ್ವಲ್ಪ ರೈತರಿಗೆ ಇನ್ಕಮ್ಮು ಬರುತ್ತೆ. 3 ತಿಂಗಳು ದಾಟಿದ ಮೇಲೆ ಕಬ್ಬು ವಿಗರಸ ಬೆಳೆಯೋಕ್ಕೆ ಶುರುವಾದ ಮೇಲೆ ಈ ಕಳೆನ ಕಂಟ್ರೋಲ್ ಮಾಡ್ಬೋದು. ಒಂದು ಸರಿ 2 ಸರಿ ರೋಟೋವೇಟ್ರು ಅಥವಾ ವೀಡರ್ ಹೊಡೆದ್ಬಿಟ್ಟು ಕಳೆನ ಕಂಟ್ರೋಲ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅವಾಗ ಒಂದು ವಿದ್ಯಲ್ಲಿ ಕಳೆಯನ್ನು ಕಂಟ್ರೋಲ್ ಮಾಡಿದಂಗಾಗುತ್ತೆ. ಎರಡನೇದು ನಮಗೆ ಇಂಟರ್ ಕ್ರಾಪಿಂಗ್ ಮಾಡೋದನ್ನ ಸ್ವಲ್ಪ ದುಡ್ಡು ಸಹ ನಮಗೆ ಖರ್ಚಿಗೆ ಬರ್ತಕ್ಕಂಥದ್ದು. ಈ 6 ಅಡಿ ಸಾಲ ನಂತರ ಮಾಡೋದ್ರಿಂದ ನಮಗೆ ಈ ಒಂದು ಅನುಕೂಲವನ್ನು ರೈತರು ಕಂಡುಕೊಂಡಿದ್ದಾರೆ. ಜೊತೆಗೆ ನಾವೇನು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಬೇಕಾದ್ರೆ ಈ ಒಂದು ಕಳೆನಾಶಕವನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಏಕೆಂದರೆ ನಾಟಿ ಮಾಡಿ 4 ದಿವಸದೊಳಗಡೆ ಈ ಒಂದು ಕಳೆನಾಶಕವನ್ನು ಉಪಯೋಗಿಸ್ತಕ್ಕಂಥ ಸಂದರ್ಭ ನೋಡಿದ್ದೀವಿ. ಈ ಬೇಸಿಕ್ ಕಲೆ ಅಂದರೆ ಚಿಕ್ಕದ ಕಳೆ ಬರೋ ಟೈಮಲ್ಲೇ ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ಕಳೆ ಬೆಳವಣಿಗೆ ಕುಂಠಿತವಾಗಿ ನಮಗೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಟ್ರಾಜಿನ್ನು ಅಥವಾ ಅಲ್ಟ್ರಾಟಾಪ್ ಅಂತ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕೆಮಿಕಲ್ಲು, ಅದನ್ನು ನಾವು 5 ಗ್ರಾಮ್ 1 ಲೀಟ್ರಿಗೆ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಈ ಒಂದು ಕಳೆನ 4-5 ದಿವಸದೊಳಗೊಡೆಯೋದ್ರಿಂದ ಇದು ಕಂಟ್ರೋಲ್ ಬರ್ತಾಯಿದೆ. ಸೊ ಹಾಗಾಗಿ ಕಳೆ ನಿಯಂತ್ರಣ ಮಾಡ್ಕೊಳೋದು ಒಂದು ವಿಧ, ನಾಟಿ ಮಾಡೋ ಪದ್ಧತಿ ಚೇಂಜ್ ಮಾಡ್ಕೊಳೋದು ಇನ್ನೊಂದು ವಿಧ, ಆಮೇಲೆ ನೀರಾವರಿ ಅಳವಡಿಸ್ತಕ್ಕಂಥದ್ದು 3ನೇ ವಿಧ. ಈ ಒಂದು 3-4 ವಿಧಗಳಿಂದ ನಮಗೆ ಇಳುವರಿ ಜಾಸ್ತಿ ಬರ್ತಕ್ಕಂಥದ್ದು, ಪಾಪ್ಯುಲೇಷನ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಕಬ್ಬು ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ಇತ್ತೀಚೆಗೆ ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ನಾವು ಕಬ್ಬನ್ನು ನಾಟಿ ಮಾಡಿದಾಗ ಏನು ಮಾಡಬೇಕು, ಗೊಬ್ಬರ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ನಾವು ನೋಡಿದಾಗ, ಕಬ್ಬನ್ನು ನಾಟಿ ಮಾಡಿದಾಗ ಅಂದರೆ ಕೊಟ್ಟಿಗೆ ಗೊಬ್ಬರನ ನಾವು ಕಂಪಲ್ಸರಿ ಕಬ್ಬಿಗೆ ಕೊಡಬೇಕಾಗುತ್ತೆ. ಏಕೆಂದರೆ ಅದರಲ್ಲಿ ಯಾವುದೇ ಕಬ್ಬು ಬೆಳೆನ ಒಂದು ಬೆಳೆ ಬೆಳೆದ್ರೆ ಅಥವಾ ಹಿಂದಿನ ಬೆಳೆ ಕಬ್ಬು ಹಾಕಿದರೆ, ಬಾಳೆ ಹಾಕಿದರೆ, ಸೂರ್ಯಕಾಂತಿ ಹಾಕಿದರೆ ಮಣ್ಣಲ್ಲಿ ಕಾರ್ಬನ್ ಅಂಶ ಭಾಳಷ್ಟು ಕಡಿಮೆ ಇರುತ್ತೆ. ಒಂದು ಸಾರಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಆ ಮಾಡಿಸಿದಾಗ ಏನಾದ್ರೂ ಕಾರ್ಬನ್ ಅಂಶ 0.5 ಕಡಿಮೆ ಇದೆ ಅಂದರೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರನ ಸಮರ್ಪಕ ಕೊಡಲೇಬೇಕಾಗುತ್ತೆ. ಕಾರ್ಬನ್ ಇದ್ದಷ್ಟು ನಿಮ್ಮಲ್ಲಿರ್ತಕ್ಕಂಥ ಸಾರಜನಕ ರಂಜಕ ಪೊಟಾಷನ್ನು ಬೆಳೆಗೆ ಸಮರ್ಪಕವಾಗಿ ತಲುಪಿಸ್ಲಿಕ್ಕೆ ಕಾರ್ಬನ್ ಬೇಕು. ಹಾಗಾಗಿ ಕಾರ್ಬನ್ ಮೇಂಟೈನ್ ಮಾಡಬೇಕು ಅಂತಂದರೆ ನೀವು ಕೊಟ್ಟಿಗೆ ಗೊಬ್ಬರನ ಒಂದು ಸರಿ ಭೂಮಿಗೆ ಸೇರಿಸ್ಬೇಕಾಗತ್ತೆ. ಸೊ ಕೊಟ್ಟಿಗೆ ಗೊಬ್ಬರ ಕೊಟ್ಟ ನಂತರ ನಾಟಿ ಮಾಡ್ಬೇಕಾದ್ರೆ ಒಂದು DIP ಅಥವಾ ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ, 1 ಎಕರೆಗೆ 1-2 ಬ್ಯಾಗ್ ಕೊಟ್ಟುಬಿಟ್ಟು ನೀವು ನೀರು ಹಾಯಿಸ್ಕೊಂಡು ನಾಟಿ ಮಾಡ್ತಕ್ಕಂಥದ್ದು ಸೂಕ್ತ. ನಾಟಿ ಮಾಡಿ ಆದಮೇಲೆ 27 ದಿವಸದ ಮೇಲೆ ಅಥವಾ 25 ದಿವಸದ ಮೇಲೆ ಮೊದಲನೇ ಗೊಬ್ಬರ ಅಂತ ಕೊಡಬೇಕಾಗುತ್ತೆ. ಏನಕ್ಕೆ 25 ದಿವಸದ ಮೇಲೆ ಮೊದಲನೇ ಗೊಬ್ಬರ ಅಂದರೆ, ನಿಮಗೆ ಗೊಬ್ಬರವನ್ನು ತಗೊಂಡೋಗ್ತಕ್ಕಂಥವು ಅಥವಾ ಪೋಷಕಾಂಶವನ್ನು ತಗೊಂಡೋಗ್ತಕ್ಕಂಥ ಬೇರುಗಳು ಬರ್ತಕ್ಕಂಥದ್ದು 25ನೇ ದಿವಸದ ನಂತರ ಬರ್ತಾ ಹೋಗ್ತವೆ ಬೇರುಗಳು. ಸೊ ಆ ಬೇರೆ ನಿಮ್ಮನ್ನು ಗೊಬ್ಬರವನ್ನು ತಗೊಂಡೋಗ್ತಕ್ಕಂಥವು. ಫಸ್ಟಿಗೆ ಬೇರು ಬರ್ತಕ್ಕಂಥದ್ದು 8-10 ದಿವಸಕ್ಕೆ ಬೇರು ಬಂದಿರುತ್ತೆ. ಆ ಬೇರು ಆ ಒಂದು ಸಟ್ಟನ್ನು ಅಥವಾ ಆ ತೊಂಡೆನ ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನೀವು ನೀರು ಕೊಟ್ಟಾಗ ಅದು ಜಾರಿ ಬೇರೆ ಕಡೆ ಹೋಗಿದಾಗ ಹಿಡಿದಿಟ್ಕೊಳ್ಳುತ್ತೆ. 25 ದಿವಸ ನಂತರ ಬರ್ತಕ್ಕಂಥ ಬೇರುಗಳೆಲ್ಲ ಪೋಷಕಾಂಶನ ಕ್ಯಾರಿ ಮಾಡ್ತಕ್ಕಂಥ ಬೇರುಗಳು. ಹಾಗಾಗಿ ಆ ಗೊಬ್ಬರನ 25 ಅಥವಾ 27ನೇ ದಿವಸಕ್ಕೆ ಮೊದಲನೇ ಗೊಬ್ಬರ ಕೊಡಿ ಅಂತ ನಾವು ಹೇಳ್ತೀವಿ. ಸೊ ಈ ಗೊಬ್ಬರ ಕೊಡಬೇಕಾದ್ರೆ ನಾವು ಒಂದು ನೋಡಬೇಕಾಗುತ್ತೆ, ಆ ಮಣ್ಣು ಏನಾದ್ರು ಅಲ್ಕಲೈನ್ ಸಾಯಿಲ್ಸ್ ಇದ್ದರೆ ಅಥವಾ ಏನೋ ಕಪ್ಪು ಮಣ್ಣಿದ್ದರೆ ಅದರಲ್ಲಿನ ಸುಣ್ಣಕಲ್ಲುಗಳಿದ್ದರೆ ಆವಾಗ ನಾವು ಜಿಪ್ಸಮನ್ನು ಕಂಪಲ್ಸರಿ ಕೊಡಬೇಕಾಗುತ್ತೆ. ರೈತ ಬಂದರೆ ಇದನ್ನು ಗಮನಿಸಬೇಕು. ಸೋನಹಳ್ಳಿ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ದಿನನಿತ್ಯ ನೋಡ್ತಾ ಇರ್ತಾರೆ, ಕಬ್ಬು ಹುಟ್ಟಬೇಕಾದ್ರೆ ವೈಟಿಗೆ ಹುಟ್ಟುತ್ತೆ, ಬೆಳವಣಿಗೆ ಆಗಬೇಕಾದ್ರೆ ಉದ್ದಕ್ಕೂ ಬೆಳವಣಿಗೆ ಬೆಳ್ಳಗೆ ಬರ್ತಾ ಹೋಗುತ್ತೆ ಕಬ್ಬು. ಅಂದರೆ ಕಬ್ಬಿಣದ ಅಂಶನ ಕಬ್ಬು ತಗೊಳ್ಳಿಕ್ಕೆ ಅಲ್ಲಿ ಆಗ್ತಾ ಇಲ್ಲ ಅನ್ನೋದೊಂದು ತೋರಿಸ್ತಾ ಹೋಗುತ್ತೆ. ಆ ಮಣ್ಣನ್ನು ಪರೀಕ್ಷೆ ಮಾಡಿದ್ರೆ ಮಣ್ಣಲ್ಲಿ ಕಬ್ಬಿಣದ ಅಂಶ ಇದೆ ಬಟ್ ಬೆಳೆ ತೊಗೊಳಕ್ಕಾಗ್ತಿಲ್ಲ. ಅಂದರೆ ಮಣ್ಣಿನ ರಸಸಾರ 8-8.5 ಇದ್ದರೆ ಕಬ್ಬಿಣದ ಅಂಶ ಅದಕ್ಕೆ ನಿಲ್ಕಲಾರ್ದ ಅಂದರೆ ಅದಕ್ಕೆ ಸಿಗಲಾರ್ದಂಥ ಸ್ಟೇಜ್ಗೆ ಹೋಗ್ಬಿಟ್ಟು ಸೇರ್ಕೊಳುತ್ತೆ. ಅಂದರೆ ಫೆರಿಕ್ಕಾಗಿ ಅದು ಗಟ್ಟಿಯಾಗಿ ಕೂತ್ಬಿಡುತ್ತೆ. ಫೆರಸ್ ರೂಪದಲ್ಲಿದ್ದರೂ ಮಾತ್ರ ಬೆಳೆ ತಗೊಳುತ್ತೆ, ಫೆರೆಕ್ಕಿದ್ದ ತಗೊಳಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಜಿಪ್ಸಮ್ ಕೊಡೋದ್ರಿಂದ ನಿಮಗೆ ಪಿ ಎಚ್ಚು ಕಡಿಮೆ ಆಗುತ್ತೆ ರಸಸಾರ, ಆವಾಗ ಕಬ್ಬಿಣದ ಅಂಶ ಸಿಗೋಕ್ಕೆ ಶುರುವಾಗುತ್ತೆ ಬೆಳೆಗೆ, ಆವಾಗ ಬೆಳೆ ಹಸಿರಾಗಿ ಚೇಂಜ್ ಆಗಿ ಬೆಳೀತಾ ಹೋಗುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ರೈತರುಗಳು ಕಂಪಲ್ಸರಿ ಜಿಪ್ಸಮನ್ನು ಸುಮಾರು ಒಂದು ಅರ್ಧ ಟನ್ನಷ್ಟು ಜಿಪ್ಸಮನ್ನು ನಾಟಿ ಮಾಡ್ಬೇಕಾದ್ರೆ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ. ಅದಾದ ನಂತರ ಇನ್ನು ಉಳಿದಂಥ ಗೊಬ್ಬರಗಳನ್ನು ತಕ್ಕೊಡ್ತಾ ಹೋಗಿ, ಜೊತೆಗೆ ಫೆರಸ್ ಸಲ್ಪೇಟ್ ಒಂದು 15-20 ಕೆ ಜಿ ತಕ್ಕಲು ನೀವು ಕೊಡಬೇಕಾಗುತ್ತೆ ಹೆಕ್ಟೇರ್ ಪ್ರದೇಶಕ್ಕೆ. ಅವು ಎರಡನ್ನೂ ಕೊಟ್ಟರೆ ಈ ಒಂದು ಸಾಯಿಲು ಸುಧಾರಕವನ್ನು ಸಮರ್ಪಕ್ಕೆ ಕೊಡ್ತಕ್ಕಂಥದ್ದು, ಜೊತೆಗೆ ಗೊಬ್ಬರವನ್ನು ಸಮರ್ಪಕ್ಕೆ ತಗೊಳ್ಳಿಕ್ಕೆ ಆ ಮಣ್ಣು ಯೋಗ್ಯವಾಗಿರುತ್ತೆ. ಸೊ ನಾರ್ಮಲ್ ಇರ್ತಕ್ಕಂಥ ಮಣ್ಣಿಗೆ ಇವನ್ನೇನು ಕೊಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಗೊಬ್ಬರನ 27 ದಿವಸ ಕೊಡಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ನಾವು ಕೊಡ್ತಕ್ಕಂಥ ಗೊಬ್ಬರ ಯೂರಿಯಾ 50 ಕೆ ಜಿ ಒಂದು ಎಕರೆ ಪ್ರದೇಶಕ್ಕೆ, ಆಮೇಲೆ 125 ಕೆ ಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಸೂಪರ್ ಅಂತ ಹೇಳ್ತೀವಿ, ಆಮೇಲೆ 50 ಕೆ ಜಿ ಪೊಟಾಷಿಯನ್ನು ಕೊಡ್ತೀವಿ. ಸೊ 50 ಕೆ ಜಿ ಪೊಟಾಷಿಯನ್ ನೀವು ಕೊಟ್ಟ ನಂತರ ಮುಂದಿನ ಗೊಬ್ಬರ 30 ದಿವಸ ಬಿಟ್ಟು ಕೊಡ್ತೀವಿ. ಅಂದರೆ ಮೊದಲನೇ ಗೊಬ್ಬರ 30 ದಿವಸ ಕೊಟ್ಟರೆ ಎರಡನೇ ಗೊಬ್ಬರ 60 ದಿವಸ ಕೊಡಬೇಕಾಗುತ್ತೆ, ಮೂರನೇ ಗೊಬ್ಬರ 90-100 ದಿವಸ ಕೊಡಬೇಕಾಗುತ್ತೆ. ಸೊ 60 ದಿವಸಕ್ಕೆ ಏನು ಗೊಬ್ಬರ ಕೊಡಬೇಕಪ್ಪ ಅಂದರೆ 60 ದಿವಸಕ್ಕೆ 117 ಕೆ ಜಿಯಿಂದ 120 ಕೆ ಜಿ ಯೂರಿಯಾ ಕೊಟ್ಟರೆ ಸಾಕು. ಅದು ಬೆಳವಣಿಗೆ ಆಗ್ತಕ್ಕಂಥ ಅಂತ ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತ ನಾವು ಹೇಳ್ತೀವಿ, ಬರೀ ಬೆಳವಣಿಗೆ ಆಗಬೇಕು ನಮಗೆ, ಆವಾಗ ಯೂರಿಯಾ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ 115-120 ಕೆ ಜಿ ಯೂರಿಯಾನ ಒಂದು ಎಕರೆ ಪ್ರದೇಶಕ್ಕೆ ಕೊಡ್ತಕ್ಕಂಥದ್ದು ಸೂಕ್ತ. ಅದಾದ ನಂತರ 90 ದಿವಸಕ್ಕೆ ಇನ್ನೊಂದು ಗೊಬ್ಬರ ಕೊಡ್ತೀವಿ. ಸೊ 30 ದಿವಸ 60 ದಿವಸ 90 ದಿವಸ ಕೊಡ್ತಕ್ಕಂಥ ಗೊಬ್ಬರ, ಆ 90-100 ದಿವಸ ಕೊಡ್ತಕ್ಕಂಥ ಗೊಬ್ಬರ ಒಂದು ಬ್ಯಾಗ್ ಯೂರಿಯಾ, 125 ಕೆ ಜಿ ಸೂಪರು, 35 ಕೆ ಜಿ ಪೊಟಾಷಿಯನ್ ಕೊಡಬೇಕಾಗುತ್ತೆ. ಅಂದರೆ 217 ಕೆ ಜಿ ಯೂರಿಯಾ ಅಥವಾ 220 ಕೆ ಜಿ ಯೂರಿಯಾ, 250 ಕೆ ಜಿ ಸೂಪರು, 85 ಕೆ ಜಿ ಪೊಟಾಷಿಯನ್ನು ನಾವು ಒಂದು ಎಕರೆ ಪ್ರದೇಶಕ್ಕೆ ಕೊಡಬೇಕಾಗುತ್ತೆ ಕಬ್ಬಿಗೆ. ಸೊ ಇಷ್ಟು ಗೊಬ್ಬರ ಕೊಡೋದ್ರಿಂದ ಕಬ್ಬು ಪೋಷಕಾಂಶ ನಿರ್ವಹಣೆಯಲ್ಲಿ ಸಮರ್ಪಕವಾಗಿ ಮಾಡ್ದಂಗೆ ಆಗುತ್ತೆ, ಕಬ್ಬು ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ, ಇಳುವರಿನೂ ಇದರಲ್ಲಿ ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ 100 ದಿವಸದೊಳಗಡೆ ಕಬ್ಬಿಗೆ ಕೊಡ್ತಕ್ಕಂಥ ಎಲ್ಲ ಗೊಬ್ಬರನೂ ತಾವು ಮುಗಿಸ್ಬಿಡ್ಬೇಕು. ಅದಕ್ಕಿಂತ ನೀವು ಲೇಟ್ ಮಾಡಿದಷ್ಟು ಖರ್ಚು ಗೊಬ್ಬರದಲ್ಲಿ ನಮಗೆ ಕಡಿಮೆ ಆಗಲ್ಲ, ಖರ್ಚು ಅಷ್ಟೇ ಆಗುತ್ತೆ, ಸಮರ್ಪಕವಾಗಿ ಉಪಯೋಗ ಆಗಲ್ಲ, ಇಳುವರಿ ಚೆನ್ನಾಗಿ ಬರಲ್ಲ ನಮಗೆ. ಹಾಗಾಗಿ ಕೊಡ್ತಕ್ಕಂಥ ಗೊಬ್ಬರನ 100 ದಿವಸದೊಳಗೆ ಮುಗಿಸ್ಬಿಟ್ಟು ಮುರಿ ಕಟ್ಬಿಟ್ಟು ನೀವು ನೀರನ್ನಷ್ಟೇ ನೋಡ್ತಾ ಹೋಗ್ಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ. ಜೊತೆಗೆ ನೀವು ಪೆಸ್ಟ್ ಡಿಸೀಸ್ ಅಂತ ಮಧ್ಯೆ ಬರ್ತಾ ಹೋಗುತ್ತೆ, ಆ ಕಾಂಡ ಕೊರಕ ಅಂತ ಬರುತ್ತೆ 40-45 ದಿವಸದಲ್ಲಿ, ಅಂಥದ್ದು ಬಂದಾಗ ಅದಕ್ಕೊಂದು ಸ್ಪ್ರೇ ಕೊಡಬೇಕು ಅಥವಾ ಕ್ಲೋರೋಪೈರಿಪಾಸ್ ಆಗ್ಬೋದು, ಕೊರೋಜಿನ್ ಅಂತ ನಾವು ಏನು ಹೇಳ್ತೀವಿ 0.5 ml ಹಾಕ್ಕೊಂಡು ಆ ಸ್ಪ್ರೇ ಮಾಡೋದ್ರಿಂದ ಆ ಕಾಂಡ ಕೊರಕದ್ದು ಕಂಟ್ರೋಲ್ ಆಗುತ್ತೆ. ಅಥವಾ ಬಯೋ ಕಂಟ್ರೋಲ್ ಏಜೆಂಟ್ ಬಿಡಬೇಕು ಅಂದರೆ ಟ್ರೈಕೋಗ್ರಾಮ ಕೀಲೋನಿಸ್ ಅಂತ ನಮ್ಮಲ್ಲೇ ಸಿಗ್ತಾ ಹೋಗುತ್ತೆ, ಅದನ್ನ 1 ಎಕರೆ 8-10 ಕಾರ್ಡನ್ನು ಅಲ್ಲಿ ಕಟ್ಟಿದ್ದು ಜೈವಿಕ ಕೀಟ ನಿಯಂತ್ರಣ ಇದು. ಸೊ ಇದು ಎಲ್ಲೆಲ್ಲಿ ಶತ್ರು ಕೀಟಗಳಿರುತ್ತೆ ಅದರ ಮೊಟ್ಟೆನ ನಾಶ ಮಾಡಿ ಇದು ತನ್ನ ವಂಶಾವೃದ್ಧಿ ಜಾಸ್ತಿ ಮಾಡೋದ್ರಿಂದ ಶತ್ರು ಕೀಟ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಔಷಧಿ ಹೊಡೆಯೋದಾದರೆ ಫಸ್ಟಿಗೆ ಔಷಧಿ ಹೊಡೆದು ಹಂಗು ಉಳಿದಿದ್ರೆ ಮಾತ್ರ ಆಮೇಲೆ ಒಂದು ಬಯೋ ಕಂಟ್ರೋಲ್ ಕಟ್ಟಬೇಕಾಗುತ್ತೆ. ಮೊದಲೇ ಕಟ್ಟಿ ಆಮೇಲೆ ಔಷಧಿ ಹೊಡಿತಕ್ಕಂಥ ಸೂಕ್ತ ಅಲ್ಲ ಇದು, ಈ ಒಂದು ಎಚ್ಚರಿಕೆಯನ್ನು ರೈತರು ಗಮನಿಸಬೇಕಾಗುತ್ತೆ. ಸೊ ಇದಾದ ನಂತರ ನಮಗೆ ಇನ್ನು ಕಬ್ಬಲ್ಲಿ ನೀರಿನ ನಿರ್ವಹಣೆ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ. ಇತ್ತೀಚೆಗೆಲ್ಲ ಡ್ರಿಪ್ ಮಾಡಿರೋದ್ರಿಂದ ನೀರನ್ನು ಸಮರ್ಪಕವಾಗಿ ರೈತರು ನೋಡಬೇಕಾಗುತ್ತೆ. ಸೊ 8-9 ತಿಂಗಳು ದಾಟಿದ ನಂತರ ಒಳಗಡೆ ನೀರನ್ನು ಸಮರ್ಪಕವಾಗಿ ಹೋಗ್ತಾಯಿದೆ ಅಂತ ನೋಡಲಿಕ್ಕೆ ಕಷ್ಟ ಆಗ್ಬೋದು. ಆವಾಗ ರೈತರು ಆ ಎಂಡಿಗೆ ಹೋಗ್ಬಿಟ್ಟು ಆ ಪೈಪನ್ನು ಓಪನ್ ಮಾಡಿ ನೋಡಿದ್ರೆ ಈ ಕಡೆಯಿಂದ ನೀರು ಆ ಕಡೆ ಪಾಸ್ ಆಗ್ತಾಯಿದೆ ಅಂದರೆ ಎಲ್ಲ ಕಡೆ ಹರಿತಾ ಇದೆ ಅಂತ ತಾವೊಂದು ಗಮನಿಸ್ಬೇಕಾಗ್ತದೆ. ಇನ್ನು ಅಂತರ ಬೆಳೆ ಮೊದಲೇ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ತೆನೆ ಬೆಳೆಗೆ ಏನೋ ಅಂತರ ಬೆಳೆಯಾಗಿ ಅವಕಾಶ ಇರುತ್ತೆ. ಪೋಷಕಾಂಶಗಳ ನಿರ್ವಹಣೆ ವಿಶೇಷವಾಗಿ ಆಗಬೇಕಾಗುತ್ತೆ. ಕೂಳೆ ಕಬ್ಬಿಗೆ ಹೇಗೆ ಸರ್? ಕೂಳೆ ಕಬ್ಬಿಗೆ ಅಂತರ ಬೆಳೆನ ಸಜೆಸ್ಟ್ ಮಾಡಲ್ಲ ಸರ್. ಕೂಳೆ ಕಬ್ಬಿಗೆ ಒಂದು ಆ ಒಂದು ಟ್ರ್ಯಾಕ್ಷನ್ನ ಒಂದು ನಾವೇನಂತೀವಿ ಕಬ್ಬಿನ ರವಿದಿ ಅಂತ ಏನು ಹೇಳ್ತೀವಿ, ಇದನ್ನು ಸಮರ್ಪಕವಾಗಿ ತರಗು ಅಂತ ನಾವೇನು ಹೇಳ್ತೀವಿ. ತುಂಬ ಜನ ಇತ್ತೀಚೆಗೆ ಬೆಂಕಿ ಆಗ್ತಾ ಇರತಕ್ಕಂಥದ್ದು ನೋಡಿದ್ದು, ಸ್ವಲ್ಪ ಜನ ರೈತರಲ್ಲಿ ಕಡಿಮೆ ಆಗ್ತಾ ಬಂದಿದೆ ಬೆಂಕಿ ಆಗ್ತಕ್ಕಂಥದ್ದು, ಅಥವಾ ಕೆಲವರು ಅದನ್ನು ಕಲೆಕ್ಟ್ ಮಾಡಿ ಶುಂಠಿ ಬೆಳೀತಕ್ಕಂಥ ರೈತರಿಗೆ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ಇದನ್ನು ಮಾರಾಟ ಮಾಡೋದು ಬೆಂಕಿ ಆಗ್ತು ಎರಡೂ ಸೂಕ್ತಲ್ಲ. ಇದನ್ನು ರೈತರ ಜಮೀನಲ್ಲೇ ಅದೆಲ್ಲಿ ಅದನ್ನು ಕಟಾವು ಮಾಡಿ ಹಾಕಿರ್ತಾರೆ ಅದನ್ನು 6 ಅಡಿ ಸಾಲು ಇರೋದ್ರಿಂದ ಆ ಸಾಲಿನ ಮಧ್ಯಕ್ಕೆ ಎಳೆದುಬಿಟ್ಬಿಟ್ರೆ ಸುಮಾರು ದಿನಗಳಲ್ಲಿ ಅದು ಕರಗಿಬಿಡುತ್ತೆ. ಅದು ಅದ್ರ ಮೇಲುಗಡೆ ಸ್ವಲ್ಪ ಸಿಂಗಲ್ ಸೂಪ ಹಾಸ್ಬಿಟ್ಟು ಯೂರಿಯಾನ ಚೆಲ್ಲಿಬಿಟ್ರೆ ಅಥವಾ ಜಿಪ್ಸಮ್ ಚೆಲ್ಲಿದ್ರೆ ನಿಧಾನವಾಗಿ ಕರಗಿಬಿಟ್ಟು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಅದು ಇದರಿಂದ ಸುಮಾರು 50-60% ಕಾರ್ಬನನ್ನು ನಾವು ಸೇರಿಸ್ದಂಗೆ ಆಗುತ್ತೆ. ನಮ್ಮಲ್ಲಿ ಕಾರ್ಬನ್ ಇದರಲ್ಲಿ ನೋಡ್ತಾ ಹೋದಾಗ ತೆಂಗಿನ ಗರಿನಲ್ಲಿ ಸುಮಾರು 70-80% ಕಾರ್ಬನ್ ಇರ್ತಕ್ಕಂಥದ್ದು ನೋಡ್ತೀವಿ. ಕಬ್ಬಲ್ಲಿ 50-60%, ಭತ್ತದ 40-50% ಕಾರ್ಬನ್ ಇರ್ತಕ್ಕಂಥದ್ದು ನೋಡಿದ್ದೀವಿ. ಹಾಗಾಗಿ ಕಾರ್ಬನ್ ಸೋರ್ಸು ಕಬ್ಬಿನ ರವದಿಯಲ್ಲಿ ಭಾಳಷ್ಟು ಇರೋದ್ರಿಂದ ಈ ಕಬ್ಬಿನ ರವದಿನ ಅಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಆ ಒಂದು ಗೊಬ್ಬರದ ಅಂಶ ಜಾಸ್ತಿ ಆಗುತ್ತೆ, ಕಬ್ಬಿನ ಇಳುವರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕೂಳೆ ಕಬ್ಬಿನ ನಿರ್ವಹಣೆಯಲ್ಲಿ ತಾವು ಗ್ಯಾಫಿಲ್ ಅಂತ ನಾವೇನು ಹೇಳ್ತೀವಿ, ತಪ್ಪುಗಳನ್ನು ಸೋಸೋದ್ರಿಂದ ಇಳುವರಿಲಿ ಯಾವುದೇ ಥರ ಕುಂಠಿತವಾಗಲ್ಲ. ಹಾಗಾಗಿ ಇಳುವರಿಯನ್ನು ಗ್ಯಾಫಿಲ್ ಮಾಡ್ತಕ್ಕಂಥದ್ದು, ನ್ಯೂಟ್ರಿಯೆಂಟ್ ಸಮರ್ಪಕ ಮಾಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅತ್ಯವಶ್ಯಕ ಅಂತಲೇ ಹೇಳಿ. ಈ ಕಬ್ಬಿನ ತರಗಿನ ನಿರ್ವಹಣೆಯಿಂದ ಪರೋಕ್ಷವಾಗಿ ಪೋಷಕಾಂಶಗಳ ನಿರ್ವಹಣೆ ಎಷ್ಟೋ ಆದಂಗೆ ಆಗುತ್ತೆ. ಖಂಡಿತ. ಜೊತೆಗೆ ಪರಿಸರ ಮಾಲಿನ್ಯಕ್ಕೂ ಅದೊಂದು ಪರಿಹಾರವಾಗಿ ನಾವು ಗಮನಿಸ್ತಾ ಇದ್ದೀವಿ. ರಾಜಣ್ಣ ಅವರೇ, ಇಷ್ಟೆಲ್ಲ ಮಾಹಿತಿ ಇದ್ರೂ ಎಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ ನಿಮಗೆ ಅನುಭವಕ್ಕೆ ಬಂದಿದೆ? ಸರ್, ರೈತರು ತುಂಬ ಕಡೆ ಕಬ್ಬಿಗೆ ಬೆಂಕಿ ಆಗ್ತಕ್ಕಂಥದ್ದು ಇದೆ. ಈಗಲೂ ಆಳುಗಳು ಸಿಗಲ್ಲ ನಮಗೆ, ಅದನ್ನು ಗೋರೋದಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದಾರೆ. ಸೊ ಅದನ್ನು ಅಲ್ಲಲ್ಲೇ ನಾವು ರೈತರಿಗೆ ಒಂದು ಮಾಹಿತಿನೂ ಕೊಡ್ತಾ ಇದ್ದೀವಿ, ತಪ್ಪಾಗ್ತಾ ಇದೆ, ಇದು ಮಾಡೋದು ಬೇಡ, ಒಂದು ಮಾಲಿನ್ಯ ಇದಾಗ್ತಕ್ಕಂಥದ್ದು ಮತ್ತು ನಮಗೆ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸುಟ್ಟು ಹೋಗ್ತದೆ ಅದರಲ್ಲಿ. ಹಾಗಾಗಿ ಆ ಕಬ್ಬಿನ ರವಿದಿನ ಮಾನಿಟ್ರ್ ಮಾಡ್ತಕ್ಕಂಥದ್ದು, ಆಮೇಲೆ ಕೊಡ್ತಕ್ಕಂಥ ಗೊಬ್ಬರನೂ ನಾವು ಸಮರ್ಪಕ ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಟ್ರಿಪ್ಪಿನ ಬಗ್ಗೆ ನಾವು ಮಾತಾಡಿದ್ವು. ಸೊ ಗೊಬ್ಬರ ನಾವು ಏನು 90 ಡೇಸ್ ಕೊಟ್ಟ ಮೇಲೆ ಮಧ್ಯದಲ್ಲಿ ಕಬ್ಬು ಬಲೀಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು 0050 ಅಂತ ನಾವು ಹೇಳ್ತೀವಿ. ಈ ಒಂದು ಗೊಬ್ಬರನ ಡ್ರಿಪ್ ಅಥವಾ ವೆಂಚೂರಿಂದ ನಾವು ಕಬ್ಬಿಗೆ ಕಳಿಸ್ಬೋದು. ನೇರವಾಗಿ ಡ್ರಿಪ್ಪಲ್ಲಿ ಕಳಿಸೋದ್ರಿಂದ ಕಬ್ಬು ಬೇಗ ಬಲಿತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಇನ್ನು ಸಕ್ಕರೆ ಅಥವಾ ಬೆಲ್ಲದ ಉತ್ಪಾದನೆಗೆ ಇದಕ್ಕೆ ಶಿಫಾರಸು ಮಾಡಿರುವಂತಹ ಕೆಲವು ತಳಿಗಳಿವೆ. ಈ ನಿರ್ವಹಣಾ ಕ್ರಮಗಳು ಎರಡಕ್ಕೂ ಒಂದೇ ರೀತಿ ಇರುತ್ತೋ, ಅಥವಾ ಬೆಲ್ಲದ ಉತ್ಪಾದನೆಗೆ ಅಂದಾಗ ಅಥವಾ ಸಾವಯವ ಕೃಷಿ ವಿಧಾನದಲ್ಲೇ ಬೆಳಿತೀನಿ ಅಂದಾಗ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆಗೆ ಏನು ಪರ್ಯಾಯ ಕ್ರಮಗಳು? ಸರ್, ಅದು ತಾವು ಹೇಳಿದಂಗೆ ಮೂರು ವಿಧಾನಗಳು. ಒಂದು ಸಕ್ಕರೆಗೆ ಉತ್ಪತ್ತಿ ಮಾಡ್ತಕ್ಕಂಥ ಕಬ್ಬಿನ ನಿರ್ವಹಣೆ ಹೇಗೆ, ಅಥವಾ ಬೆಲ್ಲಕ್ಕೆ ಕಬ್ಬನ್ನು ಬೆಳೆಸಿದ್ರೆ ಬೆಲ್ಲದ ನಿರ್ವಹಣೆ ಹೇಗೆ, ಅಥವಾ ಸಾವಯವ ಮಾಡ್ತಿದ್ರೆ ಅದರ ನಿರ್ವಹಣೆ ಅಂತ. ಸಾವಯವ ಮಾಡ್ತಕ್ಕಂಥವ್ರು ತುಂಬ ಬೆಳೆಣಿಕೆ ಅಷ್ಟು ಜನ ಮಾಡ್ತಾ ಇದ್ದಾರೆ ಕೆಲವರು ಕೆಲವರು. ಹೆಚ್ಚಾಗಿ ನಾವು ನೋಡ್ತಾ ಹೋದರೆ ಸಕ್ಕರೆ ಕೊಡ್ತಕ್ಕಂಥ ರೈತರು ತುಂಬ ಇದೆ. ಇದಕ್ಕೆ ಗೊಬ್ಬರ ನಿರ್ವಹಣೆ ಸಾಕಷ್ಟು ನಿಗದಿತ ಅಂತರದಲ್ಲಿ ನಾವೇನು ರೆಕಮೆಂಡೇಷನ್ ಮಾಡ್ತೀವಿ ಅದನ್ನು ಮಾಡ್ತಾ ಹೋಗ್ತಾರೆ. ತುಂಬ ಜನ ರೈತರು ಯೂರಿಯಾನ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ತೂಕ ಬರಲಿ, ಕಬ್ಬು ಫ್ಯಾಕ್ಟ್ರಿ ಕೊಡ್ತೀವಿ, ಟನ್ನೇಜ್ ಬೇಸ್ ಮೇಲೆ ದುಡ್ಡು ಕೊಡೋದ್ರಿಂದ ತೂಕ ಬರುತ್ತೆ ಅಂತ. ಬಟ್ ಅದು ಯೂರಿಯಾ ಜಾಸ್ತಿ ಕೊಡೋದ್ರಿಂದ ತೂಕ ಬರ್ತಕ್ಕಂಥದ್ದು ಸಂದರ್ಭ ಕಡಿಮೆ. ನಿಮಗೆ ಸಕ್ಕರೆ ಅಂಶ ಜಾಸ್ತಿ ಆದಷ್ಟು ತೂಕ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಪೊಟಾಷು ಇವೆಲ್ಲವನ್ನೂ ಒಂದು ಪ್ರಮಾಣದಲ್ಲಿ ಕೊಡೋದ್ರಿಂದ ಕಬ್ಬು ಬೇಗ ಮೆಚುರಿಟಿ ಆಗಬೇಕು. ನೀವು ಯೂರಿಯಾ ಜಾಸ್ತಿ ಕೊಟ್ಟರು ಕಬ್ಬು ಬೆಳವಣಿಗೆ ಮುಂದಕ್ಕೆ ಹೋಗುತ್ತೆ, ಬೆಳವಣಿಗೆ ಮುಂದಕ್ಕೆ ಹೋದಷ್ಟು ಗ್ಲೂಕೋಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಗೊಬ್ಬರನ ಫ್ಯಾಕ್ಟ್ರಿ ಸಪ್ಲೈ ಮಾಡಲಿ ಬೆಲ್ಲ ಮಾಡಲಿ ಸಮರ್ಪಕ ಕೊಡಬೇಕಾಗುತ್ತೆ. ಹೆಚ್ಚಾಗಿ ಬೆಲ್ಲ ಮಾಡ್ತಕ್ಕಂಥ ರೈತರಿದ್ದರು ಅವರು ಅದಕ್ಕಾಗಿ ಕೆಲವು ವೆರೈಟಿನ C-O-86-032 ಅನ್ನೋ ವೆರೈಟಿನ ಪ್ರಿಫರ್ ಮಾಡ್ತಾರೆ. ಆ ವೆರೈಟಿಗೆ ಅವರು ಹೆಚ್ಚಾಗಿ ಕೊನೆಯ ಹಂತದಲ್ಲಿ ಸ್ವಲ್ಪ ಪೊಟಾಷನ್ ಕೊಡ್ತಾ ಹೋಗ್ತಾರೆ ಬೇಗ ಬಲಿಕೆ ಆಗಲಿ ಅಂತ. ಇವನ್ ಕಬ್ಬಲ್ಲಿ ಒಂದು ವಿಶೇಷ ಏನು ಅಂದರೆ ಕಬ್ಬು ನಿಮಗೆ 8-10 ತಿಂಗಳ ತನಕ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆನಂತರ ಏನು ಮಾಡುತ್ತೆ, ಸಕ್ಕರೆ ಕನ್ವರ್ಟ್ ಆಗ್ತಾ ಬರುತ್ತೆ ಕೆಳಗಡೆಯಿಂದ. ಒಂದೊಂದೇ ಗಿಡ್ನಲ್ಲಿ ಸಕ್ಕರೆ ಕನ್ವರ್ಟ್ ಆಗಿ ಗ್ಲೂಕೋಸ್ ಇದ್ದಿದ್ದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ 12-14 ತಿಂಗಳು ಅಷ್ಟೊತ್ತಿಗೆ ಸಕ್ಕರೆ ಪೂರ್ಣ ಪ್ರಮಾಣದಲ್ಲಿ ಕನ್ವರ್ಟ್ ಆಗಿ ಮೇಲೆ ಬರುತ್ತೆ. ನಾವು ರೈತರು ಅಬ್ಸರ್ವ್ ಮಾಡಬೇಕು, ಎಲ್ಲೆಲ್ಲಿ ಸಕ್ಕರೆ ಕನ್ವರ್ಟ್ ಆಗಿರಲ್ಲೋ ಅಂಥ ಗೆಣ್ಣುಗಳಲ್ಲಿ ಐರ್ ಬಂದಿರುತ್ತೆ, ಕುಡಿ ಬಂದಿರುತ್ತೆ, ಅಂದರೆ ಅದಿನ್ನೂ ಕನ್ವರ್ಟ್ ಆಗಿರಲ್ಲ ಅಂತ ಒಂದು ಇಂಡಿಕೇಷನ್ನು. ಸೊ ಹಾಗಾಗಿ ಸಕ್ಕರೆ ಕನ್ವರ್ಟ್ ಆಗ್ತಕ್ಕಂಥದ್ದು 8-10 ತಿಂಗಳ ಮೇಲೆ ಶುರುವಾಗುತ್ತೆ ಎಲ್ಲ ವೆರೈಟಿಲು. ಕೆಲವು ವಿಶೇಷವಾಗಿ ಬೆಲ್ಲ ಮಾಡ್ತಕ್ಕಂಥ ವೆರೈಟಿನಲ್ಲಿ ನಾ 8 ತಿಂಗಳು ಕಳೆದ ಮೇಲೆ ಬೇಗ ಬೇಗ ಕನ್ವರ್ಟ್ ಆಗ್ತಾ ಬಂದಿರುತ್ತೆ ಸಕ್ಕರೆ ಅಂಶ. ಸೊ ಹಾಗಾಗಿ ಕೆಲವು ವೆರೈಟೀಸನ್ನು ಬೆಲ್ಲಕ್ಕೆ ಪ್ರಿಫರ್ ಮಾಡ್ತಾರೆ, ಇನ್ನುಳಿದಂತೆ ಕಬ್ಬನ್ನು ಫ್ಯಾಕ್ಟ್ರಿಗೆ ಕೊಡೋದು ನಾರ್ಮಲ್ ಫರ್ಟಿಲೈಸರ್ಸ್ ಏನಿದೆ ಅದನ್ನು ಕೊಡ್ತಾ ಬರ್ತಾರೆ. ಕೂಳೆ ಬೆಳೆಯಲ್ಲೂ ಸಹ ಇದೇ ನಿರ್ವಹಣೆ ಕ್ರಮಗಳು? ಖಂಡಿತ ಸರ್, ಕೂಳೆ ಬೆಳೆನಲ್ಲಿ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಕ್ಕಂಥದ್ದು ಒಂದು ಅವ್ರು ನೋಡಬೇಕಾಗುತ್ತೆ. ಆಮೇಲೆ ಗೊಬ್ಬರದ ಸಮರ್ಕ, ಅದರಲ್ಲಿ ಹೆಚ್ಚಾಗಿ ನಾವು ರೈತರು ಕೂಳೆ ಬೆಳೆ ಅಥವಾ ಬೆಳೆ ಇನ್ನೇನು ಕಟಾವು ಬಂದಿದೆ, ಬೇಸಿಗೆ ಟೈಮ್ ಬಂದಿದ್ದರೆ ಗೊಣ್ಣೆ ಹುಳುಗಳ ಕಾಟ ಭಾಳಷ್ಟು ನಾವು ನೋಡಿದ್ದೀವಿ ಸರ್. ಆ ಗೊಣ್ಣೆ ಹುಳುಗಳು ಕಂಟ್ರೋಲ್ ಮಾಡಲಿಕ್ಕೆ ಮೆಟ್ರಿಜಿಯಮ್ ಅಂತ ಇತ್ತೀಚೆಗೆ ಬಂದಿದೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಅದನ್ನು ನೀವು ಕಬ್ಬು ಚಿಕ್ಕದಿದ್ದಾಗಲೇ ಒಂದ್ಸರಿ ಮಣ್ಣಿಗೆ ಕೊಡ್ತಕ್ಕಂಥದ್ದು ಅಥವಾ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು ಸೂಕ್ತ. ಅಂಥ ಸಂದರ್ಭದಲ್ಲಿ ಈ ಒಂದು ಆವಳಿನ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಇದು ಹೆಚ್ಚಾಗಿ ಗ್ರಾವೆಲ್ ಸಾಯಿಲ್ ಇದ್ದು, ರೆಡ್ ಸಾಯಿಲು ಗ್ರಾವೆಲ್ ಸಾಯಿಲ್ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಇದು ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ರೈತರ ಹತ್ರ. ತರ್ಗ ಅಲ್ಲದೆ ಇನ್ನು ಏನೆಲ್ಲ ಸಾವಯವ ತ್ಯಾಜ್ಯಗಳನ್ನು ಸೇರಿಸೋದ್ರಿಂದ ಗುಣಮಟ್ಟದ ಉತ್ಪಾದನೆ ಜೊತೆಗೆ ಕೃಷಿಯ ಖರ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸರ್, ಈಗ ಸಾವಯವ ವಸ್ತು ಆ್ಯಕ್ಚುಲಿ ಮಣ್ಣಿಗೆ ಬೇಕಾಗ್ತದೆ. ಸೊ ಇವರು ತರಗು ಸಿಗ್ತಕ್ಕಂಥದ್ದು ಎರಡನೇ ಬೆಳೆ ಕಟಾವು ಮಾಡಿದ ನಂತರ ತರಗು ಸಿಗುತ್ತೆ. ಮೊದಲನೇ ಬೆಳೆಗೆ ನಾವು ನೋಡಬೇಕಾದ್ರೆ ತುಂಬ ಜನ ರೈತರು ಇತ್ತೀಚೆಗೆ ಗ್ರೀನ್ ಮೆನ್ಯೂರ್ ಮಾಡ್ತಾ ಹೋಗ್ತಾರೆ, ಹಸಿರೆಲೆ ಗೊಬ್ಬರ ಅಂತ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸೆಣಬು ಆಗ್ಬೋದು, ಡಯಂಚ್ ಆಗ್ಬೋದು, ಅಥವಾ ಅಲಸಂದೆ ಆಗ್ಬೋದು, ಹುರುಳಿ ಆಗ್ಬೋದು, ಇವೆಲ್ಲ ಹಸಿರೆಲೆ ಗೊಬ್ಬರಕ್ಕೆ ನಿರ್ವಹಣೆ ಮಾಡ್ತಕ್ಕಂಥವು. ಇವನ್ನು ಅದರಲ್ಲಿ 6 ಅಡಿ ಸಾಲ ಅಂತರದಲ್ಲಿ ಇವನ್ನ ಬಿತ್ತನೆ ಮಾಡಿಬಿಟ್ಟು ನೀರು ಕೊಡ್ತಾರೆ. ಸೊ ಅದು 40-45 ದಿವಸಕ್ಕೆ ಹಸಿರಾಗಿ ಬೆಳೆಯುತ್ತೆ. ಸೆಣಬಾದರೆ ಹೂವು ಆಗೋದಕ್ಕಿಂತ ಮೊದಲು ರೋಟೋವೇಟರ್ ಹೊಡೆದ್ಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡ್ತಕ್ಕಂಥದ್ದು. ಆವಾಗ ಇದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಅಥವಾ ಸಾವಯವ ಅಂಶ ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ದೃಷ್ಟಿ ಇಟ್ಕೊಂಡು ರೈತರು ಇದನ್ನು ಸಹ ಕೆಲವರು ಮಾಡ್ತಾಯಿದ್ದಾರೆ. ಸರ್, ಭಾಳ ಸಂತೋಷ ಡಾಕ್ಟರ್ ರಾಜಣ್ಣವರೇ. ಇಷ್ಟೊತ್ತು ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಇದರಿಂದ ಏನೆಲ್ಲ ಅನುಕೂಲತೆಗಳು ಬೆಳೆಯ ಬೆಳವಣಿಗೆಯ ಮೇಲೆ, ಜೊತೆಗೆ ಆ ಬೆಳೆಯನ್ನು ಮಾರಾಟ ಮಾಡಿ ಬರುವಂತಹ ಆದಾಯದ ಮೇಲೆ ಆಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಎಲ್ಲ ರೈತ ಬಂಧುವರ ಪರವಾಗಿ ಧನ್ಯವಾದಗಳು. ಪ್ರಶ್ನೆ ಕೇಳುವಂಥ ಮನಸ್ಸು ಸಾಕಷ್ಟು ನಮ್ಮ ಬೆಳೆಗಾರರಿಗೆ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿಬಿಡಿ. ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ತಮಗೂ ಸಹ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಜೊತೆಗೆ ಇದ್ರ ಬಗ್ಗೆ ರೈತರುಗಳು ಮಾಹಿತಿ ಬೇಕು ಅಂತ ಕೇಳ್ತಕ್ಕಂಥ ರೈತ ಬಂಧುವರಿಗೆ ನನ್ನ ನಂಬರ್ ಈ ರೀತಿ ಇದೆ: 9449879836 9449879836 ಮತ್ತೊಮ್ಮೆ 9449879836 ನಮಸ್ಕಾರ ಸರ್. ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ JG ರಾಜಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SS ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಪುಣ್ಯಕೋಟಿ ದತ್ತು ಯೋಜನೆ, ಈ ಕುರಿತು ಪಶುಸಂಗೋಪನೆ ಮತ್ತು ಪಶುಪಾಲನಾ ಸೇವಾ ಇಲಾಖೆಯ ಚಾಮುಂಡಿಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ನಂದಿನಿ MS ಅವರೊಂದಿಗೆ ಮಾತುಕತೆ ಇದೆ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯಡಿ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು KYC ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಮೈಸೂರು ಜಿಲ್ಲೆಯ ಎಲ್ಲಾ ರೈತರು ಇದೇ ತಿಂಗಳ 31ನೇ ತಾರೀಖಿನೊಳಗೆ KYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. KYCಯನ್ನು 2 ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು PMKisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ KYC ಅವಕಾಶದಡಿ ಈಗಾಗಲೇ PM ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ OTPಯು ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ OTPಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ ಸಬ್ಮಿಟ್ ಫಾರ್ AUTH ಎಂಬ ಬಟನ್ ಒತ್ತಬೇಕು. ಆಗ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆದು KYC ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂಬ ವಾಕ್ಯವು ಗೋಚರಿಸುತ್ತದೆ. ಹೀಗೆ ಮೊಬೈಲ್ OTP ಆಧಾರಿತವಾಗಿ ಫಲಾನುಭವಿಯು ಖುದ್ದಾಗಿ ಮಾಡಬಹುದಾಗಿದೆ. ಈಗಾಗಲೇ KYC ಆಗಿದ್ದರೆ ಈ KYC ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರಿಸುತ್ತದೆ. ಯಾವ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಈ KYCಗಾಗಿ ಕಳುಹಿಸಿದ OTPಯು ಸ್ವೀಕೃತವಾಗುವುದಿಲ್ಲವೋ ಅವರು ನಾಗರಿಕ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಮಾಡಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಈ KYC ಮಾಡಲಾಗುತ್ತದೆ. ಈ ಯೋಜನೆಯ ಪ್ರತಿ ಫಲಾನುಭವಿ ರೈತನು ಕೇಂದ್ರ ಸರ್ಕಾರವು ಮುಂದಿನ ಚಾತುರ್ಮಾಸಿಕದಲ್ಲಿ ನೀಡುವ ಆರ್ಥಿಕ ನೆರವು ಪಡೆಯಲು 31 ಆಗಸ್ಟ್ 2022 ಈ KYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬೇಕೆಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಜನಪದ ಗೀತೆ. ಗಜವದನ ಬೀಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಧನರ ಪೊರವನೆ ಗಜವದನ ಬೀಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಧನರ ಪೊರವನೆ ಗಜವದನ ಬೀಡುವೆ ಪಾಸಾಂ ಕುಸಾದರ ಪರಮ ಪವಿತ್ರನೆ ಪಾಸಾಂ ಕುಸಾದರ ಪರಮ ಪವಿತ್ರನೆ ಮೋಸಕವಾದನನೆ ಮುನಿ ಜನವೇನು ತನೆ ಮೋಸಕವಾದನನ ಮುನಿ ಜನವೇನು ತನೆ ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗ ವಂದಿತನೆ ಸುಗನರ ಪೊರವನೆ ಗಜವದನ ಬೇಡುವೆ ಮೋಜದಿ ನಿಮ್ಮೆಯ ಪಾದವ ತೋರೆ ಮೋಜದಿ ನಿಮ್ಮೆಯ ಪಾದವ ತೋರೆ ಸಾಧು ವಂದಿತನೆ ಆಧಾರದಿಂದಲೇ ಸಾಧು ವಂದಿತನೆ ಆಧಾರದಿಂದಲೇ ಸರಸಿ ಜನ ಬಸೆ ಪುರಂದರ ಗೀತಲನೆ ಸರಸಿದನ ಬಸೆ ಪುರಂದರ ವಿಠಲನೆ ನಿರುತದಿ ನೆನೆವಂತೆ ವರವನು ಕರುಣಿಸೋ ನಿರುತದಿ ನೆನೆವಂತೆ ವರವನು ಕರುಣಿಸೋ ಗಜವದನ ಬೇಡುವೆ ಗೌರಿ ತನೆಯ ಜಗ ವಂದಿತನೆ ಸುಗನರ ಪೊರವನೆ ಗಜವದನ ಬೇಡುವೆ ಅಮ್ಮಜಿ ನಮ ಸ್ವಾರ್ವತಿ ಪದಿಯರ ಕರಮ ಬಡವರು ಮನಗ ಜ್ಯೋತಿ ಬಲಗಾರು ಮನಗ ಜ್ಯೋತಿ ಗುರುದೇವಾ ಅರಸುಗಳ ಮನಗ ಜ್ಯೋತಿ ಗುರುಸುಗಳ ಮನಗ ಜ್ಯೋತಿ ಗುರುಕಾರ ಮನೆ ಜ್ಯೋತಿ ಸತ್ತೋರ ಮನವಳು ಜ್ಯೋತಿ ಎತ್ತೋರ ಮನವಳ ಜ್ಯೋತಿ ಕೂಲಿ ಹೇಳದಿಂದ ಜಾತಿ ಒಳಗೆ ತುಡು ಪರಂ ಜ್ಯೋತಿ ದರಗ ದೊಡ್ಡಯ್ಯ ತುಂಬದ ಬುಧವಾರ ಸತ್ತುವಂತರ ಮುಗಿಯೊಳಗೆ ಎತ್ತು ಬೇಸುಲ್ಲಿ ಅತ್ತಪ್ಪು ಹೊತ್ತಾಗಿ ನಿನ್ನ ಪಾದ ಕರುವಾಗಿ ದರಗ ದೊಡ್ಡಪ್ಪ ನಿನ್ನ ಕಳೆ ಉಂಟಾಗಲಪ್ಪ ವಲ್ಲ ಉತ್ತದ ಒಡೆಯಾವಪ್ಪ ಕಾದಗಟ್ಟಗ ಮನ್ನಾವಪ್ಪ ಸೀತೆಯ ಸ್ವಾಮಿ ಬನ್ನಿ ಕಂಡಾಯ್ದ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಕಂಡಾಯ ಬುಟ್ಟು ಗಂಡು ತಂಬೂರ ಎದ್ದು ಕಂಡ ಕಾವಿ ಜೋಳಿಗೆ ತಂದೆ ಕಿಂಕಳಗ ಕಂಡ ಮುದ್ದಮ್ಮನ ಮನಗ ನನ್ನ ದೊಡ್ಡವರೇ ದೇವಾದರಂತ ಸೀತೆಯ ಸ್ವಾಮಿ ಬನ್ನಿ ಮುದ್ದಮ್ಮನ ಮನಗ ನಮ್ಮಪ್ಪ ಪರಂಜ್ಯೋತಿ ದೊಡ್ಡವರೇ ಉರುಟವರ ಮುದ್ದಮ್ಮ ನಾ ಮನೆಯ ತಂದ ದುರ್ರು ದುರ್ರು ನೋಡುತ್ತಾರ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಬರಬರ ವಸ್ತು ಪಾವನ ಮೂರ್ತಿ ಪರಂಜ್ಯೋತಿ ದರಗ ದೊಡ್ಡವರು ಮುದ್ದಮ್ಮನ ಮನ ಅಬಾಕಲು ಗುರುಟಿದ್ದಾರ ಆ ಮುದ್ದಮ್ಮನ ಮನ ದುರ್ಗುಟ್ಟಗಳು ನೋಡಿದ್ದಾರೆ. ಬ್ರಹ್ಮಚಾರಿ ಮಡದಿ ಶರಣ ಮುದ್ದಮ್ಮನವರು ಕಾಮಜೇನ ಕಟ್ಟುಗಂಡು ಕರುವನೆ ಬಿಡುಗಂಡು ಮುದ್ದಿ ಉಲ್ಲನ್ನೇ ಹಾಕೊಂಡು ಉತ್ತಿರ ಪಡ ಸೀರ ಮಣ್ಣಾಯಿತಂತೇಳಿ ಚಿನ್ನ ತಮಟಗ ಮ್ಯಾಲ ಕೂತುಗಣ ಮುದ್ದಮ್ಮ ಎಳೆಯ ಕೆಂಬ ಚಾರಿಗ ಉಳ ಕಾಮಜೇನ ಕರದಳಂತ ಸಿದಯ್ಯ ಮಾರಳ್ಳಿ ಒಳಗ ಹಿಂಗಯ್ಯ ನೀವೇ ಬನ್ನಿ ಎಳೆಯ ಕೆಂಬ ಚಾರಗ ಒಳ ಕಾಮಜೇನ ಕರವಾಗ ಅಪ್ಪ ಪಾರಂಜೋತಿ ಮುದ್ದಮಾನ ದುಡುವ ಸ್ವಲ್ಪ ನೋಡಬೇಕು ಅಂದದಂತ ಸಿದಯ್ಯ ಸ್ವಾಮಿ ಬನ್ನಿ ಕಂಡೈರ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಈ ಯಾವಾಗ ಮುದ್ದಮ್ಮನ ದುಡ ನೋಡಬೇಕು ಅಂತ ಪಂಚಾಳ ಪರಂಜ್ಯೋತಿ ದರ ದೊಡ್ಡವರು ಅರವನ ಗುರು ದೀಕ್ಷಾ ಗುರು ಪಡೆದೋ ದೀಕ್ಷಾ ಸಡಗರ ಸಂಘ ಭಿಕ್ಷಾ ಆದಿ ಎಲವರು ಭಿಕ್ಷಾ ಜ್ಯೋತಿಲಿಂಗ ಭಿಕ್ಷಾ ದರ ತಂದೊರ ಭಿಕ್ಷಾ ನನ್ನ ದರಗ ದೊಡ್ಡರ ಭಿಕ್ಷಾ ಮೂತ್ತಳೆ ಭಿಕ್ಷಾ ನನ್ನ ಮುಕ್ಕಳ್ಳೇಶ್ವರ ಭಿಕ್ಷಾ ಉತ್ತರ ದೇಶದ ಭಿಕ್ಷಾ ಕಂಡರ ಭಿಕ್ಷಾ ಮುದ್ದಮ್ಮನ ಮನ ಒಳಗ ಮುದುಳು ಭಿಕ್ಷಾ ಹಂಗಾರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಶರಣಿಯಾದ ಮುದ್ದಮ್ಮನ ಮುಂಬಾಗಿಲು ಭಿಕ್ಷಾ ಸಾರಿದ್ದಾರ ಅಪ್ಪಾಜಿಯವರು ಸಾರು ಅಂತ ಸಬ್ತಾ ಕಾಮಗೇನ ಕರೆ ಅಂತ ಸಬ್ತಕ್ಕ ಮುದ್ದಮ್ಮನ ಕೇಳಾಗ್ಲಿಲ್ಲ ಅಷ್ಟತ್ತು ನೋಡವರ ಇಷ್ಟತ್ತು ನೋಡವರ ಅಪ್ಪ ಪಾರಂಜೋತಿ ಎಪ್ಪತ್ತೇಳು ಕುಡು ಜಡಿಯ ತಂದ ಎಡಕ ಬಲಕ ಉದುರುತ್ತಾಳ ಶಿದಯ್ಯ ಸ್ವಾಮಿ ಬನ್ನಿ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಮನ ಒಳಗಿದ ಕಂಡು ನನ್ನ ಭಾಗ್ಯವಂತನ ಮಡದಿ ಕರದ ಕಾಂಚನ ಕೊಟ್ಟು ಮುರದಲ್ಲಿ ಭಿಕ್ಷವಾಗಿಡಿ ಮರುವಾದಿ ಮಾಡಲಿಲ್ಲ ಇಲ್ಲೇ ಇದರ ಕಂದ್ರ ನವಕ್ಕೆ ನವದಾನ ನನ್ನ ಮನ ಒಳಗ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರ ತಾಮ್ರ ತಗಡದ ಕಾಸು ಕೈಯೊಳಗ ಆಗಿಲ್ಲ ಮುಂದಕ್ಕೆ ಹೋಗುವಂತ ಅವಳು ಮೂರು ಮಾತಾಡಲಿಲ್ಲ ಇವರಟ್ಟ ಒಳಗಿರ ಮರ್ಮಾನ ಎಷ್ಟು ಅಂತ ಹೇಳಲಪ್ಪ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಭಾಗ್ಯವಂತನ ಮಡದಿ ದೂರು ಮ್ಯಾಗಲ ಜ್ಞಾನ ನಿಮ್ಮಂತ ಬಲಗಾರರಿಗೆ ಉಳ ಸಿರಿ ಮ್ಯಾಗಲ ಜ್ಞಾನ ನಿನ್ ಸಿರಿ ಸಂಪತ್ತ ನಾಳ ನೋಡುತ್ತೀನಿ ಅಂದರಂತ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಹೇಳಿದರು ಶರಣಿಯಾದ ಮುದ್ದಮ್ಮ ಕರೆದ ಕಾಂಚಾಣ ಕೊಟ್ಟು ಮರದಲ್ಲಿ ಭಿಕ್ಷಾ ಕೊಟ್ಟು ಮರವಾದಿ ಮಾಡಲಿಲ್ಲ ಇಲ್ಲಿ ನವಕ್ಕೆ ನಮಗಾನ ನನ್ನ ಮನೆಯೊಳಗಿಲ್ಲ ಕೊಡ್ತೀನಿ ಅಂತೇಳರ ತಾಮ್ರ ತಗಡ ಕಾಸು ನನ್ನ ಕೈಯೊಳಗಿಲ್ಲ ಮುಂದಕ್ಕೆ ಹೋಗುವಂತ ಮೂರು ಮಾತಾಡಲಿಲ್ಲ ಜಗತ್ತದಲ್ಲಿ ಬಡವ್ರಿಗೆ ದೇವ್ರ ಮ್ಯಾಗಲ ಜ್ಞಾನ ಅಥವಾ ಬಲಗಾರರ ಸಿರಿ ಸಂಪತ್ತಿನ ಮ್ಯಾಗಲ ಜ್ಞಾನ ಸಿರಿ ಸಂಪತ್ತು ನೋಡ್ತೀನಿ ಅಂತ ದರ ದೊಡ್ಡ ಮುತ್ತು ನಾಜೋಳದ ಅಪ್ಪ ಪಾರಂಜೋತಿ ಕಪ್ಪು ಹೊದುಳ್ತವ ತಗದಾರಂತ ಕಾಮಜೇನಗೆ ಇಟ್ಟಾರಯ್ಯ ಸ್ವಾಮಿ ಬನ್ನಿ ಕಂಡೈರ ವಡ ತಗದೋ ಉತ್ತರದೇ ತನ್ನಮ್ಮಪ್ಪ ಕಾಮಜೇನಿಗಿಟ್ಟವರ ಎತ್ತಿನ ಮಾನ ದುಡ್ತ ಕಾಮಜೇನು ಬಿದ್ದೈತ ಕಾಮಜೇನು ಬಿದರಿ ತಂತ ಕಾಲ ನಾದರ ಎತ್ತಿ ತಂತ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವ ಯಾವ ಕಪ್ಪು ದುಳಿತವನ್ನು ತೆಗೆದು ಕಾಮಜೇನ ಇಟ್ಟಿದ್ದಾರೆ ದರ್ಗ ದೊಡ್ಡವರು ಹೌದು ಕಾಮಜೇನ ಬೆದರಿ ಕಾಲನೆತ್ತಿ ಕರೆಯಂಡೆ ಆ ಪಠೀರ್ನ ಬಿಡುತ್ತೆ ಅಂಡ ಒಳಗಿದ್ದಾಲ್ ಭೂಮಿ ಪಾಲಾಯ್ತು. ಅಂಡೊಂದು ಕಮಂಟಗ ತೂಕ ರಾತಿದ್ದು ಮುದ್ದಿ ಹಿಂದೆ ಕಮಂಟಗಂಡ ಆ ಬಾಗಲ್ ನಿಂತರೆ ದೇವ್ರ ಮುದ್ದಿ ದುರ್ರು ದುರ್ರ ನೋಡುತ್ತಾಳ ಸಿದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಬಾಗಲ್ ನಿಂತರ ದೇವ್ರ ನನ್ನ ಭಾಗ್ಯವಂತನ ಮಡದಿ ಒಳ ದುರ್ಗುಟ್ಕೊಂಡು ನೋಡವಳ ಮಾಯವೇಷದಿಂದ ಬಂದಿರುವ ನಮ್ಮಪ್ಪ ಅನ್ನದು ಮುದ್ದು ಗೊತ್ತಾಗಲಿಲ್ಲ ಅಪ್ಪ ದೇವ್ರ ಕಂಡಳಂತ ನೋಡ್ಕೊಳ್ಳ ಕಂಡಳಂತ ಸಿದಯ್ಯ ಸ್ವಾಮಿ ಬನ್ನಿ ಆ ದಾರಿ ಮಡಿದಿ.